ಮತ್ತೆ ಈ ಮೇವಿನ ಗಿಡಮರನ ಸೊಪ್ಪಿನಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಆ ಮೇವಿನ ಗಿಡಮರಗಳ ಸೊಪ್ಪು ಬೇಸಿಗೆಯಲ್ಲಿ ಏನಂತಂದ್ರೆ ಉತ್ತಮವಾದ ನಾವು ಪಶು ಆಹಾರ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ಅವಾಗ ಯಾವುದೇ ಹಸಿರು ಮೇವು ಸಿಗೋದಿಲ್ಲ. ಅಂತ ಸಮಯದಲ್ಲಿ ಏನಾಗುತ್ತಂತೆ, ನಾವು ಹಸಿರು ಮೇವು ಹಾಕದೇ ಇದ್ದಾಗ ಹಾಲಿನಲ್ಲಿ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ. ಸೊ ಈ ಹಸಿರು ಮೇವು ಹಾಕೋದ್ರಿಂದ ಹಾಲಿನ ಗುಣಮಟ್ಟನೂ ಹೆಚ್ಚಿಸಬಹುದು, ಅದರ ಜೊತೆಗೆ ಇಳುವರಿನೂ ಜಾಸ್ತಿ ಮಾಡಬಹುದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಹಸುವಿನ ಆರೋಗ್ಯ ಕಾಪಾಡೋದ್ಲಿಕ್ಕೆ ಅಂದ್ರೆ ಇದು ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ. ಅಂದ್ರೆ ಮತ್ತೊಂದೇನಂತಂದ್ರೆ ಈ ಮೇವಿನ ಗಿಡ ಮರಗಳ ಸೊಪ್ಪಲ್ಲಿ ಹೆಚ್ಚಿನದಾಗಿ ಕಚ್ಚಾ ಸಸಾರಜನಕ ಅಂತ ನಾವೇನ್ ಹೇಳ್ತೀವಿ ಅಥವಾ ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರೋದ್ರಿಂದ ಏನಾಗುತ್ತದೆ, ಒಂದ್ ಕಡೆ ಏನಂತಾರೆ ರಾಸುಗಳು ಆರೋಗ್ಯ ಚೆನ್ನಾಗಿದ್ದಾಗ ಏನಾಗುತ್ತದೆ, ಹಾಲಿನ ಇಳುವರಿನೂ ಚೆನ್ನಾಗಿರುತ್ತೆ, ಗುಣಮಟ್ಟನು ಚೆನ್ನಾಗಿ ಕೊಡ್ಲಿಕ್ಕೆ ಆಗುತ್ತದೆ. ಸೊ ಹಾಗೇನೆ ಈ ಬೇಸಿಗೆಯಲ್ಲಿ ಮತ್ತೆ ನಾವೇನಾಗುತ್ತೆ ಅಂತಂದ್ರೆ ಹಸಿರು ಮೇವು ಸಿಕ್ಕದೇ ಇದ್ದಾಗ ರೈತರು ಸಾಕಷ್ಟು ಸರಿ ಏನಾಗುತ್ತೆ, ಈ ಡೈರಿ ಫೀಡ್ ಪಶು ಆಹಾರನ ಜಾಸ್ತಿ ಹಾಕ್ಬೇಕಾಗುತ್ತೆ. ಅಂತ ಸಮಯದಲ್ಲಿ ನಾವು ಈ ಮೇವಿನ ಗಿಡ ಮರಗಳ ಸೊಪ್ಪು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಕೊಡುವ ಪಶು ಆಹಾರವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಮ ಹೈನುಗಾರಿಕೆ ವೆಚ್ಚನೂ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಸಾಮಾನ್ಯವಾಗಿ ಕಾಣುವಂತ ಈ ಮೇವಿನ ಗಿಡ ಮರಗಳು ಯಾವ್ಯಾವ ಅಂತೀರಿ? ಅಂದ್ರೆ ಮುಖ್ಯವಾದ ಮೇವಿನ ಗಿಡ ಮರಗಳು ಯಾವ್ದಂತಂದ್ರೆ ಸುಬಾಬುಲ್ ಇರ್ಬೋದು, ಕ್ಯಾಲಿಯಾಂಡ್ರ ಇದೆ, ಅಗಸೆ ಮರ ಇದೆ, ಗ್ಲಿರಿಸಿಡಿಯಾ ಇದೆ, ಅದೇ ತರನೆ ಎಬ್ಬೇವು, ಶೂನೆ ಮರ, ಆಲ್ವಾಣ ಮರ, ಇವನ್ ನುಗ್ಗೆ ಸೊಪ್ಪನ್ನು ನಾವು ಬೇಕಾದ್ರೂ ಪಶು ಆಹಾರವಾಗಿ ಕೊಡಬಹುದು. ಅದೇ ತರನೇ ಅಶ್ವತ್ ಮರ, ಆಲದ ಮರ, ಮುತ್ತುಗದ ಮರ, ಇದ್ರ ಜೊತೆಗೆ ಹಿಪ್ಪನೇರಳೆ ಎಲ್ಲೆಲ್ಲಿರುತ್ತೆ, ಹಿಪ್ಪನೇರಳೆ ಸೊಪ್ಪನ್ನು ಬೇಕಾದ್ರೂ ನಾವು ಪಶು ಆಹಾರವಾಗಿ ಅಂದ್ರೆ ಕೊಡಬಹುದು. ಈಗ ತಾವು ಮುಖ್ಯವಾಗಿ ಮೊದಲಿಗೆ ತಿಳಿಸಿದ್ದು ಸುಬಾಬುಲ್ ಅಂತ, ಈ ಸುಬಾಬುಲ್ ಮರದ ವಿಶೇಷತೆ ಏನು ಅಂತೀರಿ? ಅಂದ್ರೆ ಸುಬಾಬುಲ್ ಅನ್ನೋದು ಮುಖ್ಯವಾದ ಒಂದು ಹಸಿರು ಮೇವಿನ ಮರ. ಅಂದ್ರೆ ಈ ಮರವನ್ನು ನಾವು ಮತ್ತೆ ಈ ಗಿಡ ಅಥವಾ ಮರನ ಏನಂತಂದ್ರೆ ಬಹು ಉಪಯೋಗಿ ಮರ ಅಂತಾನು ಹೇಳ್ತೀವಿ. ಸೊ ಅಂದ್ರೆ ಒಂದು ಎಂತಹ ಪರಿಸ್ಥಿತಿಯಲ್ಲಿ ಹೊಂದ್ಕೊಂಡು ಬರುವಂತ ಮರ, ನೀರೇನು ಕಡಿಮೆ ಇದ್ದಾಗೂ ಪರವಾಗಿಲ್ಲ, ಜಾಸ್ತಿ ಇದ್ದಾಗೂ ಪರವಾಗಿಲ್ಲ, ಎತ್ತರ ಪ್ರದೇಶ ತಗ್ಗು ಅಂದ್ರೆ ಬರ ನಿರೋಧಕತೆಯನ್ನ ಹೆಚ್ಚಾಗಿ ಹೊಂದಿದೆ ಅಂತ ಒಂದು ಸುಬಾಬುಲ್ ಇದು. ಸೊ ಇದು ಏನಂತಂದ್ರೆ ಹಸಿರಲಿಯಾಗೂ ನಾವು ಉಪಯೋಗಿಸ್ಬೋದು, ಇಲ್ಲಾಂತಂದ್ರೆ ಉರುವಲಾಗೂ ನಾವು ಅದನ್ನು ಉಪಯೋಗಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಮರಕ್ಕಾಗಿ ಮರ ಉಡ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ಅದನ್ನು ಉಪಯೋಗಿಸ್ಬೋದು. ಇದು ಅಂದ್ರೆ ಸಾಕಷ್ಟು ಬೀಜೋತ್ಪಾದನೆ ಮಾಡೋದ್ರಿಂದ ಚೆನ್ನಾಗಿ ಅಭಿವೃದ್ಧಿ ಆಗುತ್ತಿದೆ. ಇದು ಬಹು ಉಪಯೋಗಿ ಮರ ಅಂತ ತಾವು ಹೇಳಿದ್ರಿ, ಇದರಲ್ಲಿರುವಂತಹ ಪೋಷಕಾಂಶಗಳ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ಸುಬಾಬುಲ್ ಅಂದ್ರೆ ಸುಬಾಬುಲ್ ಎಲೆಗಳಲ್ಲಿ 16-30% ಕಚ್ಚಾ ಸಸಾರಜನಕ ಇರುತ್ತೆ. ಇದರಲ್ಲಿ ಅದರಲ್ಲೂ ಅಂದ್ರೆ 8-14% ರಾಸುಗಳಿಗೆ ಸಿಗುವಂತಹ ಕಚ್ಚಾ ಸಸಾರಜನಕ. ಇದರ ಜೊತೆಗೆ ಕಚ್ಚಾ ಸಸಾರಜನಕಗೆ ಜೀವಸತ್ವ ಎ ಇದೆ, ಅದೇ ಮತ್ತು ಅದಲ್ಲದೇನೆ ಕೆರೋಟಿನ್ ಅನ್ನೋದು ಒಂದು ಅಂಶನು ಇದರಲ್ಲಿ ಹೆಚ್ಚಾಗಿದೆ. ಸೊ ಅದೇ ತರ ನೋಡಿದಾಗ ಸುಬಾಬಲ್ ಇರುವ ಜೀವಸತ್ವ ಎ ಏನಿದೆಯಲ್ಲ, ಅದು ಕುದುರೆ ಮೆಂತೆ ಹುಲ್ಲಿಗಿಂತ ಉತ್ತಮವಾಗಿದೆ ಮತ್ತು ಉತ್ಕೃಷ್ಟವಾದ ಪಶು ಆಹಾರ ಅಂತ ಅಂದ್ರೆ ಆಹಾರ ಅಂತ ನಾವು ಹೇಳ್ಬೋದು. ಇದು ಇನ್ನು ಈ ಸುಬಾಬುಲ್ ಅನ್ನು ನಾವು ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬಹುದು ಅಂತೇಳಿ ಅಂದ್ರೆ ಸುಬಾಬುಲ್ ಪ್ರಸಾರ ಮಾಡೋ ವಿಧಾನ ಏನಂತಂದ್ರೆ ಬೀಜದಿಂದನೂ ಮಾಡಬಹುದು, ಇಲ್ಲಾಂದ್ರೆ ಬಲಿತ ಕಾಂಡದ ಕಡ್ಡಿಗಳಿಂದನೂ ಸಹ ಪ್ರಸಾರ ಮಾಡಬಹುದು. ಸೊ ಇಲ್ಲ ಮೊದಲು ಏನಂದ್ರೆ ನಾವು ಸಸಿಗಳು ಮಾಡ್ಕೋತೀವಿ ಅಂತ ನರ್ಸರಿಯಲ್ಲಿ ಏನಂದ್ರೆ ನಾವು ಬೆಳೆಸಬೇಕಾಗುತ್ತೆ, 1-2 ತಿಂಗಳಿಂದ 3 ತಿಂಗಳು ಬೆಳೆಸಿ ತದನಂತರ ನಾವೇನಾಗುತ್ತೆ ಅಂದ್ರೆ ನಾಟಿ ಮಾಡ್ಕೋಬಹುದು. ಸೊ ಜಮೀನಿನ ಸುತ್ತು ಎಲ್ಲೆಲ್ಲಿ ಈಗ ಜಮೀನಲ್ಲಿ ಖಾಲಿ ಇಲ್ಲ ಅಂತ ರೈತರು ಸಣ್ಣ ಸಣ್ಣ ಇಳುವರಿದಾರು ರೈತರು ಈ ಬದುಗಳ ಸುತ್ತು ಜಮೀನಿನ ಸುತ್ತಲೂ 2 ಮೀಟರ್ ಅಂತರದಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಸಾಕಷ್ಟು ಹಸಿರು ಮೇವು ಸಿಗುತ್ತೆ. ಇಲ್ಲ ನಾವು ಜಮೀನಿನಲ್ಲೇ ನಾಟಿ ಮಾಡ್ತೀವಿ ಅಂದ್ರೆ 1 ಮೀಟರ್ ಅಂತರ ಕೊಟ್ಟು ಸಾಲಿಂದ ಸಾಲಿಗೆ 1 ಮೀಟರ್ ಅಂತರ, ಗಿಡದಿಂದ ಗಿಡಕ್ಕೆ 1/2 ಮೀಟರ್ ಅಂತರದಲ್ಲಿ ನಾವು ಇದನ್ನ ಬೆಳೆದು ಮಾಡಬಹುದು. ಸೊ ಅದೇ ತರ ನಾಟಿ ಮಾಡಿದ್ಮೇಲೆ 5-6 ತಿಂಗಳಲ್ಲಿ ಇದು ಕಟಾವಿಗೆ ಬರುತ್ತೆ, ಸೊಪ್ಪನ್ನು ನಾವು ಕಟಾವು ಮಾಡಬಹುದು. ತದನಂತರ ಪ್ರತಿ 50-60 ದಿನಗಳಿಗೊಮ್ಮೆ ನಾವು ಅಂತರದಲ್ಲಿ ಕಟಾವು ಮಾಡಬಹುದು. ಅಂದ್ರೆ ಇದರಲ್ಲಿ ಸಾಕಷ್ಟು ಬೀಜೋತ್ಪಾದನೆ ಆಗ್ತಾ ಇರೋದ್ರಿಂದ ಗಿಡದ ಬುಡದಲ್ಲೇ ಸಾಕಷ್ಟು ಸಸಿಗಳು ಕೂಡ ಬಂದ್ಬಿಡುತ್ತೆ, ಅವನ್ನೇ ನಾವು ಈ ಪಾಲಿಥಿನ್ ಚೀಲಗಳಿಗೆ ವರ್ಗಾವಣೆ ಮಾಡಿಕೊಂಡು ತಾವು ತಿಳಿಸಿದಾಗೆ 1-3 ತಿಂಗಳವರೆಗೂ ಬೆಳೆಸ್ಕೊಂಡು ಆಮೇಲೆ ನಾಟಿ ಮಾಡ್ಕೋಬಹುದು. ಇನ್ನ ಈ ಸುಬಾಬುಲ್ ಅನ್ನ ನಾವು ರಾಸುಗಳಿಗೆ ಮತ್ತೆ ಬೇರೆ ಜಾನುವಾರುಗಳಿಗೆ ಹೇಗೆ ಕೊಡಬಹುದು ಅಂತೀರಿ? ಅಂದ್ರೆ ಸುಬಾಬುಲ್ ಅಂದ್ರೆ ಸಿಗುತ್ತೆ ಅಂತ ಬರೀ ಹಸಿರುಮೇವಾಗಿ ನಾವು ಕೊಡಬಹುದು, ಹಸಿರುಮೇವಾಗಿ ಇಲ್ಲ ನೇಪಿಯಾರ್ ಹುಲ್ ಜೊತೆ ಅಥವಾ ಗಿನಿ ಹುಲ್ ಜೊತೆ ನಾವು ಮಿಶ್ರಣ ಮಾಡಿ ಕೊಡೋದಂದ್ರೆ 1:1 ಪ್ರಮಾಣದಲ್ಲಿ, 1 ಪ್ರಮಾಣ ಸುಬಾಬುಲ್ ಆದ್ರೆ ಇನ್ನೊಂದು ಪ್ರಮಾಣ ನೇಪಿಯಾರ್ ಅಥವಾ ಗಿನಿ ಹುಲ್ಲು ಅಥವಾ ಬೇರೆ ಯಾವುದೇ ಹಸಿರು ಹುಲ್ಲು ಅಥವಾ 1:2 ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಸುಗಳಿಗೆ ನಾವು ಸಮತೋಲನ ಆಹಾರ ಕೊಟ್ಟಂಗೆ ಆಗುತ್ತೆ. ಹಾಗೆ ಸುಬಾಬುಲ್ ಅಂದ್ರೆ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಅಂದ್ರೆ ಒಣಗಿಸಿಟ್ಟಾಗ ಮತ್ತೆ ಇದು ಬೇಸಿಗೆಯಲ್ಲಿ ಹೆಚ್ಚಾಗಿ ನಮ್ಗೆ ಮಳೆಗಾಲದಲ್ಲಿ ಹುಲ್ಲಿರುತ್ತೆ, ಇದನ್ನ ಉಪಯೋಗ ಮಾಡಲ್ಲ ಅಂದಾಗ ಅದನ್ನ ತಗೊಂಡು ಒಣಗಿಸಿ ಚಿಕ್ಕದಾಗಿ ಸೊ ಇಟ್ಟಾಗ ಆ ಎಲೆಗಳನ್ನು ನಾವೇನಂತಂದ್ರೆ ಪಶು ಆಹಾರದ ರೂಪದಲ್ಲಿ ಬೇಸಿಗೆಯಲ್ಲಿ ಕೊಡುವಂತ ಒಂದು ವಿಧಾನ ಇದೆ. ಅದೇ ತರನೇ ಬೇಕಾದ್ರೆ ರಸಮೇವಲ್ಲಿ ಎಲ್ಲೆಲ್ಲಿ ರಸಮೇವು ತಯಾರಿಸಿವಲ್ಲ ಆ ರಸಮೇವು ತಯಾರಿಕೆಯಲ್ಲಿ ಅಂದ್ರೆ ಶೇಕಡ ಇಲ್ಲಿ ಹೆಚ್ಚಾಗಿ ಹಾಕ್ಬಾರ್ದು, ಶೇಕಡ 10-15% ಅಷ್ಟೇ ನಾವು ಹಾಕೊಡ್ಬೋದಾಗತ್ತೆ, ಇಲ್ಲ ಒಣಗಿಸಿದ ಮೇವಾಗು ನಾವು ಉಪಯೋಗ ಕೊಡ್ಬೋದು. ಅಂದ್ರೆ ಮುಖ್ಯವಾಗಿ ಇದು ದ್ವಿದಳ ಧಾನ್ಯದ ವರ್ಗಕ್ಕೆ ಸೇರೋದ್ರಿಂದ ಇದನ್ನೇ ನಾವು ಪೂರ್ಣವಾಗಿ ಕೊಡೋದು ಅಷ್ಟು ಒಳ್ಳೇದಲ್ಲ ನಮ್ಮ ಹೈನು ರಾಸುಗಳ ಆರೋಗ್ಯದ ದೃಷ್ಟಿಯಿಂದ. ತಾವು ತಿಳಿಸಿದಾಗೆ ಏಕದಳ ಮೇವಿನ ಬೆಳೆಗಳ ಜೊತೆಯಲ್ಲಿ ಇದನ್ನ ಬೆರೆಸ್ಕೊಂಡು ಕೊಡೋದು ಒಳ್ಳೇದು, ಬೇರೆ ಹುಲ್ಲುಗಳ ಜೊತೆ ಬೆರೆಸ್ಕೊಡೋದು ಒಂದು ಅನುಪಾತದಲ್ಲಿ ಕೊಡೋದು ಒಳ್ಳೇದು ಅಂತೀರಿ. ಅಂದ್ರೆ ಇನ್ನ ಈ ಸುವಬಲನ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಇದರ ಒಂದು ಬಳಕೆಯನ್ನ ಹೆಚ್ಚು ಮಾಡೋದ್ರಿಂದ ಪಶುಗಳ ಆರೋಗ್ಯದ ಮೇಲೆ ಏನಾದ್ರು ದುಷ್ಪರಿಣಾಮ ಇರುತ್ತೆಯೇ? ಹಾ, ಸುಬಾಬುಲ್ ಏನಂತಂದ್ರೆ ಶೇಕಡ ಅಂತಂದ್ರೆ 30% ಅಂದ್ರೆ ಆ ಪ್ರಮಾಣದಲ್ಲಷ್ಟೇ ಕೊಡಬೇಕಾಗುತ್ತೆ. ಮೂರನೇ ಒಂದು ಭಾಗ ಕೊಡೋದ್ರಿಂದ ಯಾವುದೇ ತರದ ಪರಿಣಾಮ ಆಗಲ್ಲ, ಕೆಟ್ಟ ಪರಿಣಾಮ ಆಗಲ್ಲ. ಆದರೆ ಅದು ಹೆಚ್ಚು ಕೊಟ್ಟಾಗ ಅಂದ್ರೆ ಮೂರನೇ ಒಂದು ಪ್ರಮಾಣ ಅಂತಂದ್ರೆ ಒಂದು ರಾಸಿಗೆ ಇಲ್ಲ ಒಂದು ಹಸುಗೆ ಒಂದು ದಿನಕ್ಕೆ 2 ಅಂದ್ರೆ 2.5 kg ಅಷ್ಟೇ ಕೊಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಮಿಮೋಸಿನ್ ಅನ್ನೋ ಒಂದು ಅಂಶ ಇದೆ, ಅದು ಏನಂದ್ರೆ ರಾಸುಗಳಿಗೆ ಬೇಡವಾದಂತಹ ವಸ್ತು. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆದಾಗ ಕೆಲವುಗಳಿಗೆ ಈಗ ರಾಸುಗಳಲ್ಲಾದ್ರೆ ಹಸುಗಳಲ್ಲಿ ರಾಸುಗಳು ಹೊಟ್ಟೆ ಉಬ್ಬರ ಬರುತ್ತೆ, ಊತ ಬರುತ್ತೆ. ಇಲ್ಲ ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಗರ್ಭ ನಿಲ್ಲುವುದಿಲ್ಲ, ಸೊ ಹಾಗಾಗಿ ಹೆಚ್ಚಾಗಿ ಕೊಡಬಾರದು. ಇನ್ನ ಡಾಕ್ಟರ್ ಲಲಿತ ಅವರೇ, ಈ ಮಿಮೋಸಿನ್ ಅಂಶ ಅಂತ ತಾವು ಹೇಳಿದ್ರಿ ಈ ಒಂದು ಸುಬಲ್ಲಿ ಅದು ಹೆಚ್ಚಿನ ಒಂದು ಪ್ರಮಾಣದಲ್ಲಿರುತ್ತೆ, ಜೊತೆಗೆ ಅದು ನಮ್ಮ ಜಾನುವಾರುಗಳಿಗೆ ಬೇಡವಾದ ಅಂಶ ಅಂತಂದು, ಇದನ್ನ ಕಡಿಮೆ ಮಾಡೋದು ಹೇಗೆ ಅಂತೀರಿ? ಆ ಮಿಮೋಸಿನ್ ಅಂಶ ಅಂತಂದ್ರೆ ಅದನ್ನ ಕಡಿಮೆ ಮಾಡುವ ವಿಧಾನಗಳಂದ್ರೆ ಏನಂದ್ರೆ ಸುಬಾಬುಲ್ ಸೊಪ್ಪನ್ನು ಕಟಾವಿನ ನಂತರ ಏನಂತಂದ್ರೆ 4-6 ಗಂಟೆಗಳಷ್ಟು ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಈ ವಿಷಕಾರಿ ಅಂಶ ಏನಾಗುತ್ತೆ ಅಂದ್ರೆ ಅದು ಕಡಿಮೆ ಆಗುತ್ತೆ. ಅದಲ್ದೇನೆ ಸೊಪ್ಪನ್ನು ಅಂದ್ರೆ ಸುಬಾಬುಲ್ ಸೊಪ್ಪನ್ನು ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸ್ಬಿಡೋದು, ಸೊ ನಂತರ ಬಿಸಿಲಿನಲ್ಲಿ ಒಣಗಿಸಿ ಕೊಡೋದ್ರಿಂದ ನಾವು ಈ ಮಿಮೋಸಿನ್ ಅಂಶನ ಕಡಿಮೆ ಮಾಡಬಹುದು. ಅದೇ ತರ ಸೊಪ್ಪನ್ನು ಏನಂತಂದ್ರೆ ಈಗ 60°C ಅಷ್ಟು ತಾಪಮಾನಕ್ಕೆ ನಾವೇನಾಗುತ್ತೆ ಅಂತಂದ್ರೆ ಅದನ್ನ ಬಿಸಿ ಮಾಡೋದ್ರಿಂದ ಈ ಮಿಮೋಸಿನ್ ಅಂಶನ ಕಡಿಮೆ ಮಾಡಬಹುದು, ಒಣಗಿಸೋದು. ಸೊ ಜೊತೆಗೆ ಏನಾಗುತ್ತೆ ಅಂದ್ರೆ ಕೊನೆಯದಾಗಿ ಕಬ್ಬಿಣದ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಅನ್ನೋ ಒಂದು ಅಂಶನ ಸೇರಿಸಿ ರಾಸುಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಿಮೋಸಿನ್ ಅಂಶನ ನಾವು ಕಡಿಮೆ ಮಾಡಬಹುದು, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಆ ಇದನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಧಾರಣವಾಗಿ ಈಗ ಹಸಿರು ಎಲೆ ಮೇವನ್ನ ಮುಖ ಬಾಡಿಸಿ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ರೈತ ಬಾಂಧವರ ಭಾಷೆಯಲ್ಲಿ, ಇದು ಕೂಡ ಆ ರೀತಿ ಸ್ವಲ್ಪ ಅದನ್ನು ಒಣಗಿಸಿ ಕೊಡೋದೆ ಒಳ್ಳೇದು ಅಂತ. ಇನ್ನೊಂದು ನಾವು ಕೇಳುವಂತ ಒಂದು ಮೇವಿನ ಮರ ಅಂದ್ರೆ ಈ ಕ್ಯಾಲಿಯಾಂಡ್ರ ಮೇವಿನ ಮರ ಅಂತ ಅಂದು, ಇದರ ಒಂದು ಪರಿಚಯ ಮಾಡಿಕೊಡ್ತೀರಾ ದಯವಿಟ್ಟು? ಆ ಕ್ಯಾಲಿಯಾಂಡ್ರ ಹಸಿರು ಮೇವಿನ ಮರದ ಬೇಸಾಯ ಕ್ರಮಗಳು ಏನಂತಂದ್ರೆ ಇದು ಅಷ್ಟೇ ಒಂದು ಚಿಕ್ಕ ಗಾತ್ರದ ಮರ, ಸುಮಾರು ಏನಂತಂದ್ರೆ 2-4 meters ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತೆ, ಮತ್ತೆ ಕಾಂಡದ ಸುತ್ತಳತೆ ಬರೀ ಅಂದ್ರೆ 30 cm ಅಷ್ಟೇ ಇರುತ್ತೆ, ಚಿಕ್ಕದಾಗಿ ಸುತ್ತಳತೆ ಹೊಂದಿರುವಂತಹ ಕ್ಯಾಲಿಯಾಂಡ್ರ. ಇದು ಬೀಜದಿಂದನೂ ನಾವು ನೇರವಾಗಿ ವೃದ್ಧಿ ಮಾಡಬಹುದು, ಇಲ್ಲ ಅಂದ್ರೆ ನರ್ಸರಿಯಲ್ಲಿ ನಾವೇನಾಗುತ್ತೆ ಅಂದ್ರೆ ಸಸಿನ ಬೆಳೆಸಿ ತದನಂತರ ನಾವೇನಾಗುತ್ತೆ ಅಂದ್ರೆ ನಾಟಿ ಮಾಡಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಆಮೇಲೆ ನಾಟಿ ಮಾಡಿದ ನಂತರ 1 ವರ್ಷಕ್ಕೆ ಇದೇನಾಗುತ್ತೆ ಅಂದ್ರೆ ಕಟಾವಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಲಿಯಾಂಡ್ರದಲ್ಲಿ ಅಂದ್ರೆ ವರ್ಷಕ್ಕೆ ನಾವೇನಾದ್ರೂ 1 acre ಏನಾದ್ರೂ ಬೆಳೆದಿದ್ದೀವಿ ಅಂದ್ರೆ 18-20 or 30 tons ನಾವು ಹಸಿರು ಮೇವನ್ನು ಪಡೆಯಬಹುದು. ಜೊತೆಗೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ಸಸಾರಜನಕ 22% ಈ ಸಸಾರಜನಕ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಒಳ್ಳೆ ಒಂದು ಉತ್ತಮವಾದ ಆಕನ. ಅದು ಅಲ್ಲದೆ ಕೋಳಿಗಳಲ್ಲಿ ನೋಡಿ ಸಸಾರಜನಕ ಪೂರಕವಾಗಿ ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ ಅಂತಲೇ ಮೊಟ್ಟೆ ಹಳದಿ ಬಣ್ಣ ಕಾಪಾಡೋದ್ರಿಂದ ಅದನ್ನೇನಾಗುತ್ತೆ ಅಂದ್ರೆ ಕೆರೋಟಿನ್ ಮೂಲವಾಗಿ ನಾವು ಈ ಅಂಶನ ಕೊಡ್ತೀವಿ, ಇದನ್ನ ಕೊಡುತ್ತಾರೆ. ಹಾಗೆ ರಾಸುಗಳಲ್ಲಿ ಏನಾಗುತ್ತೆ ಅಂದ್ರೆ ಹಾಲು ಉತ್ಪಾದನೆಯಲ್ಲಿ ಗಮನೀಯ ಪಾತ್ರ ವಹಿಸುತ್ತೆ. ಅಂದ್ರೆ ಇದನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ, ಈಗ ಫ್ಯಾಟ್ ಅಂತ ನಾವೇನ್ ಹೇಳ್ತೀವಲ್ಲ ಆ ಒಂದು ಇದು ಹೆಚ್ಚಾಗ್ಲಿಕ್ಕೂ ಒಂದು ಸಾಧ್ಯ ಆಗುತ್ತೆ. ಸೊ ಇದು ಕ್ಯಾಲಿಯಾಂಡ್ರ ಸಹ ಒಂದು ಬಹು ಉಪಯೋಗಿ ಮರ, ಅಂದ್ರೆ ಬೇಸಿಗೆಯಲ್ಲಿ ಹಸಿರು ಮೇವಾಗಿ ಇಲ್ಲ ಉರುಳಾಗಿ ಮಣ್ಣಿನ ಸವಕಳಿ ಎಲ್ಲೆಲ್ಲಿ ಮಣ್ಣಿನ ಸವಕಳಿ ಜಾಸ್ತಿ ಇರುತ್ತೆ ಅಂತ ಅಂತ ಸಮಯದಲ್ಲಿ ಇದನ್ನ ತಡೆಯಲಿಕ್ಕೂ ನಾವು ಈ ಒಂದು ಇದನ್ನ ಉಪಯೋಗಿಸಬಹುದು. ಇನ್ನ ಈ ಅಗಸೆ ಅಂತ ಕೇಳ್ತಾ ಇರ್ತೀವಿ ನಾವು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಗಸೆ ಮರ ಅನ್ನುವತ್ತೆ ಮತ್ತೆ ಅದು ಒಂದು ಒಂದು ಬಹುಬೇಗ ಬೆಳೆಯುವಂತ ಒಂದು ಮರ. ಸೊ ಇದು ಉದ್ದ ಏನಂತಂದ್ರೆ 1-5 meters ವರ್ಗೂ ಬೆಳೆಯುತ್ತೆ. ಅದೇ ತರನೇ ಇದನ್ನ ಹೆಚ್ಚಾಗಿ ಏನಂತಂದ್ರೆ ತೋಟಗಳಲ್ಲಿ, ಈಗ ಅಡಿಕೆ ತೋಟ ಯಾರಾದ್ರೂ ಮಾಡುವಾಗ ಫಸ್ಟ್ ಈ ಅಗಸೆ ಮರನ ನೆರಳಿಗಾಗಿ ಫಸ್ಟ್ ಮೊದಲು ಅದನ್ನ ಬೆಳೆಸುತ್ತಾರೆ. ಸೊ ಅದಾದ್ಮೇಲೆ ಈಗ ಆ ತೋಟ ಅಡಿಕೆ ತೋಟಗಳಲ್ಲಿ ಬೆಳೆಸಬಹುದು, ಇಲ್ಲ ಬದುಗಳಲ್ಲಿ ಬೆಳೆಸಬಹುದು, ಇಲ್ಲ ಬೇರೆ ವಿಧಾನದಲ್ಲಿ ಒಂದು ಯಾವ್ದಾದ್ರೂ ಖಾಲಿ ಜಾಗದಲ್ಲೇ ನೀರಿನ ಲಭ್ಯತೆ ಇತ್ತು ಅಂತಂದಾಗ ಈ ಅಗಸೆ ಮರನ ಬೆಳೆಸಬಹುದು. ಸೊ ಅಗಸೆ ಮರದ ರೆಂಬೆ ಮತ್ತು ಕೊಂಬೆಗಳು ಹಸಿರುಮೇವಾಗಿ ಉಪಯೋಗಿಸಬಹುದು. ಸೊ ಎಲೆಗಳಲ್ಲಿ ಶೇಕಡ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು 36% ಕಚ್ಚಾ ಸಸಾರಜನಕ ಇರೋದ್ರಿಂದ ಏನಾಗುತ್ತೆ, ಇದು ಅಷ್ಟೇ ಒಂದು ಉತ್ತಮವಾದ ಆಹಾರ ಆಗುತ್ತೆ. ಅಂದ್ರೆ ನಾಟಿ ಮಾಡಿದ 6 ತಿಂಗಳ ನಂತರ ಪಕ್ಕದ ಕೊಂಬೆಗಳನ್ನಷ್ಟೇ ನಾವು ಕಟ್ ಮಾಡ್ಬೇಕು, ಆದ್ರೆ ಮೇಲೆ ಬೆಳೆಯುವಂತ ಸುಳಿನ ಕಟ್ ಮಾಡಬಾರ್ದಾಗುತ್ತೆ. ಹಾಗೆ ಬಿಟ್ಕೊಂಡು ಕಟ್ ಮಾಡ್ತಾ ಇದ್ದಾಗ ನಮ್ಗೆ ಸುಮಾರಷ್ಟು ಸಿಗುತ್ತೆ. ಪ್ರತಿ ಮರದಿಂದ 2 ಕಿಲೋಗ್ರಾಂ ಅಂದ್ರೆ 2 ಕೆಜಿ ಅಷ್ಟು ನಮ್ಗೆ ಹಸಿರು ಮೇವು ಸಿಗುತ್ತದೆ. ಮತ್ತೆ ವರ್ಷಕ್ಕೆ ಏನಾಗುತ್ತೆ ಅಂದ್ರೆ 12-15 ಸಲ ಕಟಾವು ಮಾಡಬಹುದು. ಸೊ ತದನಂತರ ಏನಾಗುತ್ತಂದ್ರೆ ಮತ್ತೆ ಇದೇ ತರ ನಾವು ಬೆಳೆಸೋದ್ರಿಂದ 3-4 ವರ್ಷ ಏನಂತಂದ್ರೆ ಆ ಮರದಿಂದ ನಾವು ಹಸಿರು ಮೇವನ್ನ ಪಡೆಯಬಹುದಾಗಿದೆ. ಅಂದ್ರೆ ಇದನ್ನ ನಾವು ಬೇರೆ ಒಂದು ಮೇವಿನ ಜೊತೆಯಲ್ಲೂ ಕೂಡ ಬೆರೆಸ್ಕೊಡ್ಬೇಕಾಗುತ್ತೆ. ಇದನ್ನ ಅಷ್ಟೇ ಹಸಿರು ಮೇವಾಗಿ ಕೊಡಬಹುದು, ಇಲ್ಲ ಒಣಗಿಸಿ ಕೊಡಬಹುದು, ಇಲ್ಲ ಬೇರೆ ಮೇವಿಗಳ ಜೊತೆ ಮಿಶ್ರಣ ಮಾಡಿ ಕೊಡಬಹುದು. ಈ ಆಹಾರ ಅಂದ್ರೆ ಈ ಅಗಸೆ ಮರದ ಸೊಪ್ಪನ್ನು ಅಷ್ಟೇ ನಾವು ಹೆಚ್ಚಾಗಿ ಕೊಡಬಾರದು. 30% ಅಥವಾ ಅದ್ರ ನೀವು ಹೇಳ್ದಂಗೆ ಮೂರನೇ ಒಂದು ಭಾಗ ಅಷ್ಟು ಮಾತ್ರ ನಾವು ಕೊಡಬೇಕಾಗುತ್ತೆ. ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಕುರಿಗಳಿಗೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಕುರಿಗಳಲ್ಲಿ ಆ ಕೂದಲೆಲ್ಲ ಉದುರೋಗುತ್ತೆ. ಸೊ ಈ ಹಸುಗಳಿಗೆ ಜಾಸ್ತಿ ಕೊಟ್ಟಾಗ ಹೊಟ್ಟೆ ಉಬ್ಬರ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಇದರಿಂದ ಇದನ್ನ ಕಡಿಮೆ ಆಗಿ ಕೊಡಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ನಾವು ಈ ಹಾಲ್ವಾಣ ಅಂತ ಕೇಳ್ತಾ ಇರ್ತೀವಿ, ಆ ಒಂದು ಮರದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎರಿತ್ರಿನಾ ಮರ ಏನಂದ್ರೆ ಸಾಕಷ್ಟು ಅಂದ್ರೆ ಸಾಮಾನ್ಯವಾಗಿ ನೆರಳಿಗಾಗಿ ಇದನ್ನ ಕಾಫಿ ತೋಟಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಬೆಳೀತಾ ಇದ್ದಾರೆ. ಈಗ ಕಾಫಿ ತೋಟದಲ್ಲಿ ಇರ್ಬೋದು, ಮೆಣಸು ಅಥವಾ ವೀಳ್ಯದೆಲೆ ತೋಟಗಳಲ್ಲಿ ಹೆಚ್ಚಾಗಿ ನಾವು ಈ ಮರಗಳನ್ನು ಕಾಣ್ತೀವಿ. ರೈತ ಬಾಂಧವರ ಭಾಷೆಯಲ್ಲಿ ಹಾಲ್ವಾಣ ಅಂತ ಹೇಳ್ತೀವಿ. ಸೊ ಇದ್ರ ಎಲೆಗಳು ಅಷ್ಟೇ ಉತ್ಕೃಷ್ಟವಾದ ಮೇವು, ಜೊತೆಗೆ ಹೆಚ್ಚು ಕಚ್ಚಾ ಸಸಾರಜನಕ ಹೊಂದಿರುವಂತ ಒಂದು ಮೇವಿನ ಮರ. ಸೊ ಅದೇ ತರನೇ ನಾವ್ ಏನಾಗುತ್ತೆ ಅಂದ್ರೆ ರಾಸುಗಳಿಗೆ ಹಾಕಿದಾಗ ಇವು ಇಷ್ಟಪಟ್ಟು ತಿನ್ನುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಮೇವು ರುಚಿಕರವಾಗಿರೋದ್ರಿಂದ ರಾಸುಗಳು ಚೆನ್ನಾಗಿ ತಿನ್ನುತ್ತವೆ. ಹಾಗೆ ಎರಿತ್ರಿನ ಮತ್ತೆ ಒಂದು ಬಹು ಉಪಯೋಗಿ ಮರ ಆಗಿರೋದ್ರಿಂದ ಬೆಳೆಸೋದ್ರಿಂದ ಬೇಸಿಗೆಯಲ್ಲಿ ನಮ್ಗೆ ಆ ಮೇವಿಗಾಗಿ ಉಪಯೋಗ ಆಗುತ್ತೆ, ಹಸಿರು ಮೇವು ಸಿಗುತ್ತೆ. ಅದೇ ತರನೇ ಜೈವಿಕ ಬದುವಾಗಿ ನಾವು ಉಪಯೋಗಿಸ್ಬೋದು. ಅದಲ್ದೇ ಎಲ್ಲೆಲ್ಲಿ ನಮ್ಗೆ ಉರುವಲಾಗಿ ಬೇಕಾಗುತ್ತೆ ಆ ಉರುವಲ್ಗಾಗಿನೂ ನಾವು ಬೇಕಾದ್ರೂ ಈ ಎರಿತ್ರನ ಮರನ ಬೆಳೆಸ್ಕೊಂಡ್ಬೋದು. ಇನ್ನು ಹಲಸು ಕೂಡ ಒಂದು ಬಹಳ ದೊಡ್ಡ ಮರವಾಗಿ ಬೆಳೆಯುತ್ತೆ, ಇದರ ಎಲೆಗಳನ್ನು ಎಷ್ಟು ಮಟ್ಟಿಗೆ ಮೇವಾಗಿ ಬಳಸಬಹುದು ಅಂತೀರಿ? ಹಲಸು ಮರ ಬಹು ಉಪಯೋಗಿ ಮರ ಅಂತಾನು ಹೇಳ್ಬೋದು. ಮತ್ತೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಪ್ರದೇಶಗಳಲ್ಲೂ ಅಂದ್ರೆ ಎಲ್ಲಾ ಕಡೆನೂ ಸಿಗುವಂತ ಅಂತ ಕಾಣುವಂತ ಒಂದು ಮರ ಇದು. ಹಲವಾರು ರೀತಿಯಲ್ಲಿ ಉಪಯೋಗಿಸಬಹುದು. ಈಗ ನಾವೆಲ್ಲರೂ ಹಣ್ಣನ್ನು ತಿಂತೀವಿ, ಅದು ಹಣ್ಣೇನ ಕಾಯಿ ಅಂದ್ರೆ ಚಿಕ್ಕದಾಗಿದ್ದಾಗ ನಾವು ಅದನ್ನ ತರಕಾರಿಗಾಗಿ ಬಳಸ್ಕೊತೀವಿ. ಅದೇ ತರನೇ ಈಗ ಹಣ್ಣಾದ್ಮೇಲೆ ಆ ಬೀಜನ ನಾವು ತೆಗೆದಾಗ ಆ ಬೀಜನ ನಾವು ಯಾವುದೇ ಪಲ್ಯ ಅಥವಾ ಸಾಂಬಾರ್ ಮಾಡೋದಕ್ಕೂ ಉಪಯೋಗಿಸ್ತೀವಿ. ಅದೇ ತರ ಹಣ್ಣು ತೆಗೆದ ಮೇಲೆ ಆ ಕಾಯಿಯಲ್ಲಿರೋ ತಿರುಳನ್ನ ಬೇಕಾದ್ರೆ ನಾವು ಇದನ್ನ ಆಹಾರವಾಗಿ ಅಂದ್ರೆ ಹಸುಗೆ ಕೊಡಬಹುದು. ದಿಂಡು ಅಂತೀವಲ್ಲ, ದಿಂಡು ಆಮೇಲೆ ದಿಂಡು ಮೇಲಿರೋ ಆ ಮುಳ್ಳುಗಳನ್ನ ನಾವು ತೆಗೆದಿದೀವಿ ಅಂದ್ರೆ ಆ ದಿಂಡನ್ನು ಬೇಕಾದ್ರೆ ನಾವು ಇದನ್ನ ಮೇವಿಗಾಗಿ ಉಪಯೋಗಿಸಬಹುದು. ಸೊ ಅದಲ್ದೇನೆ ಏನಾಗುತ್ತೆ ಅಂತಂದ್ರೆ ಈ ಮರಗಳ ಹಲಸು ಎಲೆಗಳು ಉತ್ಕೃಷ್ಟವಾದ ಒಂದು ಮೇವು. ಸೊ ಉತ್ಕೃಷ್ಟವಾದ ಮೇವಾಗಿ ಉಪಯೋಗಿಸಬಹುದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಮತ್ತೆ ಯಾವುದೇ ಮರ ತಗೊಂಡಾಗ ಸಸಾರಜನಕ ಕಚ್ಚಾ ಸಸಾರಜನಕ ಜಾಸ್ತಿ ಇದೆ. ಅದೇ ತರ ಇದರಲ್ಲೂ ಅಷ್ಟೇ 16-18% ಅಷ್ಟು ಕಚ್ಚಾ ಸಸಾರಜನಕವಿರೋದ್ರಿಂದ ನಾವು ಇದನ್ನ ಹಸಿರು ಮೇವಾಗಿ ಬೇಸಿಗೆಯಲ್ಲಿ ಕೊಡಬಹುದು. ಆದ್ರೆ ಇದ್ರದ್ದು ಒಂದು ಏನಂತಂದ್ರೆ ನಾವು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಪ್ರಮಾಣದಲ್ಲಿ ಹೆಚ್ಚಾಗಿ ಕೊಡಬಾರ್ದು. ಈಗ ಹಲಸು ಮರದ ಎಲೆಗಳನ್ನು ನಾವು ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಒಂದು ಟ್ಯಾನಿನ್ ಅನ್ನೋ ಒಂದು ಅಂಶ ಜಾಸ್ತಿ ಇದೆ, ಬಹಳ ಗಟ್ಟಿ ಇರುತ್ತೆ, ಗಟ್ಟಿ ಇರುತ್ತೆ. ಆ ಅಂಶ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಹಸುಗಳಲ್ಲಿ ಏನಂತಂದ್ರೆ ಈ ಜೀರ್ಣಶಕ್ತಿ ಕ್ರಿಯೆನ ಒಂದು ಕಡಿಮೆ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಯಾವುದೇ ಮರ ಗಿಡಗಳ ಸೊಪ್ಪು ಏನಾಗುತ್ತೆ ಅಂತಂದ್ರೆ 1-2.5-3 ಕೆಜಿಗಿಂತ ಅದನ್ನ ಜಾಸ್ತಿ ಕೊಡಬಾರದು. ಯಾಕಂದ್ರೆ ಇತ್ತೀಚೆಗೆ ಒಂದು ಜನಪ್ರಿಯವಾಗಿರೋ ಒಂದು ಮೇವಿನ ಮರ ಅಂದ್ರೆ ಈ ಹೆಬ್ಬೇವು ಅಂತ, ಅದು ಕೂಡ ಸಾಕಷ್ಟು ಇವತ್ತು ಬಳಸ್ಕೊಳ್ತಾ ಇದಾರೆ. ವಿಶೇಷವಾಗಿ ಕುರಿ ಮೇಕೆಗಳಿಗೆ ಸಾಕಷ್ಟು ಬದುಗಳಲ್ಲೂ ಕೂಡ ಬಹಳ ಬೇಗ ಹುಲ್ಸಾಗಿ ಬೆಳೆಯುವಂತ ಮರ, ಅದನ್ನು ಕೂಡ ಹೆಬ್ಬೇವನ್ನು ಬೆಳೆಸಬಹುದು. ಅದಲ್ದೆ ಇನ್ನೇ ಅನೇಕ ತರದ ಮರಗಳಿದಾವೆ, ಹೆಬ್ಬೇವು ಇರಬಹುದು. ಅದ್ರ ಜೊತೆಗೆ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ರೇಷ್ಮೆ ಕಡ್ಡಿ ಅಥವಾ ಸೊಪ್ಪು ಸಿಗುತ್ತಲ್ಲ, ಆ ರೇಷ್ಮೆ ಸೊಪ್ಪನ್ನು ಬೇಕಾದ್ರೂ ನಾವು ಅದನ್ನ ಹಸುಗಳಿಗೆ ಅಂದ್ರೆ ಕೊಡಬಹುದು. ಆದ್ರೆ ಇಲ್ಲೂ ಅಷ್ಟೇ ಇದನ್ನ ಜಾಸ್ತಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಒಂದು ಮೋರಸ್ ಅನ್ನೋ ಒಂದು ಅಂಶ ಜಾಸ್ತಿ ಇದೆಲ್ಲ, ಅದಿದ್ದಾಗ ಏನಾಗುತ್ತೆ ಹಸುಗಳಲ್ಲಿ ಸಾಕಷ್ಟು ಗರ್ಭಪಾತ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಾವು ಇದನ್ನ ಕಡಿಮೆ ಕೊಡಬೇಕು. ಅದು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ. ಇದು ಮುಖ್ಯವಾಗಿ ಮೇವಿನ ಮರಗಳ ಬಗ್ಗೆ ಆಯಿತು. ಇನ್ನು ನಾವು ಈ ಮಣ್ಣು ರಹಿತ ತಾಜಾ ಮೇವು ಅಥವಾ ಜಲಕೃಷಿ ಬಗ್ಗೆ ಬಂದರೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಬೆಳ್ಕೋಬಹುದು ಈ ಮೇವನ್ನ ಅಂತೀರಿ? ಜಲಕೃಷಿ ಅಂದ್ರೆ ಮಣ್ಣಿನ ಆಧಾರವಿಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿ ಹಸಿರು ಮೇವನ್ನು ಒದಗಿಸುವುದಕ್ಕೆ ಅಥವಾ ಬೆಳೆಯೋದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಜಲಕೃಷಿ, ಅಥವಾ ಈವನ್ ಇಂಗ್ಲಿಷ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಹೈಡ್ರೋಪೋನಿಕ್ ಅಂತ ಹೇಳ್ತೀವಿ. ಅಂದ್ರೆ ಈ ಜಲಕೃಷಿನಲ್ಲಿ ಎಷ್ಟು ವಿಧಗಳಿದಾವೆ ಅಂತೀರಿ? ವಿಧಗಳು ಏನಂತಂದ್ರೆ ಎರಡ್ ತರ ವಿಧಗಳಿದಾವೆ. ಒಂದೇನಂದ್ರೆ ಸ್ವಯಂ ಚಾಲಿತ ತಾಂತ್ರಿಕತೆಯ ವಿಧಾನ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಟೋಮೇಷನ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಿಧಾನದಲ್ಲಿ ಮೇವು ಬೆಳೆಯೋ ಒಂದು ಘಟಕ ಇರುತ್ತೆ, ಅದಕ್ಕೆ ಪೂರ್ತಿಯಾಗಿ ಒಂದು ವಿದ್ಯುತ್ ಶಕ್ತಿಯ ಪೂರೈಕೆ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ತುಂತುರು ನೀರಾವರಿ ವ್ಯವಸ್ಥೆನು ಇರುತ್ತೆ. ಸೊ ಅಲ್ಲಿ ಅಳವಡಿಸಿ ಮೇವುಗಳನ್ನ ಬೆಳಿಬಹುದು. ಇದಕ್ಕಿಂತ ರೈತರು ತಮ್ಮಲ್ಲಿ ರೈತರು ಸ್ಥಳೀಯ ಪರಿಕರಗಳನ್ನು ಉಪಯೋಗಿಸಿ ಅಟ್ಟ ಅಥವಾ ಮೆಟ್ಟಲು ರೂಪದಲ್ಲಿ ತಯಾರಿಸಿ ಈ ಹೈಡ್ರೋಪೋನಿಕ್ ಅಥವಾ ಜಲ ಕೃಷಿಯನ್ನು ರೈತರು ತಮ್ಮ ಹಿತ್ತಲಲ್ಲಿ ಅಥವಾ ಮನೆ ಪಕ್ಕದಲ್ಲಿ ಇದನ್ನ ಬೆಳ್ಕೊಳ್ಬಹುದು ಮಾಡ್ಕೊಳ್ಬಹುದು. ಅಂದ್ರೆ ಈಗ ಮಣ್ಣು ರಹಿತ ಈ ತಾಜಾ ಮೇವನ್ನ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಏನೇನು ಪರಿಕರಗಳು ಬೇಕಾಗ್ತವೆ ಅಂತೀರಿ? ಮುಖ್ಯವಾಗಿ ಬೇಕಾಗಿರೋದು ಮೇವಿನ ಬೀಜಗಳು, ಏಕದಳ ಮೇವಿನ ಬೆಳೆಗಳಿರ್ಬೋದು ಅಥವಾ ಅಂದ್ರೆ ಏಕದಳ ಮೇವಿನ ಬೆಳೆಗಳಾದ ಮೆಕ್ಕೆಜೋಳ ಇರ್ಬೋದು, ಗೋಧಿ, ಬಾರ್ಲಿ, ಓಟ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ನಾವೇನಾಗುತ್ತೆ ಅಂತಂದ್ರೆ ಜೋಳ ಹೇಳ್ತೀವಲ್ಲ ರೊಟ್ಟಿ ಮಾಡುವಂತ ಜೋಳ ಇರ್ತದೆ, ಆ ಜೋಳನ ನಾವು ಇಲ್ಲಿ ಬಳಸಬಾರದು. ಯಾಕಂದ್ರೆ ಅದರಲ್ಲಿ ಈ ಹೈಡ್ರೋಸ್ ಸೈನಿಕ ಆಮ್ಲ ಇರುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಅದೇ ತರನೇ ದ್ವಿದಳ ಧಾನ್ಯದಾದಂತಹ ಅಲಸಂದೆ, ಹುರುಳಿ, ಬೇರೆ ಯಾವುದೇ ತರದ ಒಂದು ದ್ವಿದಳ ಧಾನ್ಯಗಳನ್ನು ನಾವು ಬೆಳೆಸಬಹುದು. ಅದ್ರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ವಿನೆಗರ್ ದ್ರಾವಣ ಬೇಕಾಗುತ್ತೆ, ಅಸಿಟಿಕ್ ಆಮ್ಲ ಅಸಿಟಿಕ್ ಆಮ್ಲ ಅಥವಾ ವಿನೆಗರ್ ಬೇಕಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಗೋಣಿಚೀಲ ಆ ಕಟ್ಟಿಡ್ಲಿಕ್ಕೆ, ಆಮೇಲೆ ಒಣಹುಲ್ಲು, ಒಣಹುಲ್ಲಿನ ಲಭ್ಯತೆ ಇದ್ರೆ ಹಾಕ್ಬೋದು, ಭತ್ತದಲ್ಲೂ ರಾಗಿ ಹುಲ್ಲು ಇಲ್ಲ ಬೇಡ ಅನ್ನೋರು. ಸೊ ಯಾವುದೇ ತರದ ಹುಲ್ಲು ಬೇಕಾಗಿಲ್ಲ, ಇಲ್ಲ ಜೋಳದ ಹುಲ್ಲು ಹಾಕ್ಬೋದು, ಇಲ್ಲ ಕಬ್ಗರಿ ಹಾಕ ಅದನ್ನು ಹಾಕ್ಬೋದು. ಆಮೇಲೆ ಇದನ್ನ ಹಾಕ್ಲಿಕ್ಕೆ ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಟ್ರೇ ಬೇಕಾಗುತ್ತೆ, ಇಲ್ಲ ತುಕ್ ಹಿಡಿಯದೇ ಇರುವಂತ ಯಾವುದೇ ಒಂದು ನಾವು ಇದನ್ನು ಬೇಕಾದ್ರೂ ಬಳಸಿ ಇನ್ನ ಮಾಡ್ಕೋಬಹುದು. ಅಂದ್ರೆ ಈ ವಿಧಾನದ ಹಂತಗಳು ಹೇಗೆ ಅಂತಾರೆ, ಹೇಗೆ ಇದನ್ನ ಪ್ರಾರಂಭ ಮಾಡಬೇಕು ಅಂತೀರಿ? ಮೊದಲು ಏನಂದ್ರೆ ಯಾವ ಬೀಜ ತಗೊಂಡ್ಬೇಕಂತ, ಮೇವಿನ ಬೀಜ, ಈಗ ಜೋಳ ಆಗ್ಬೋದು, ಮುಸ್ಕಿನ ಜೋಳ, ಅಲಸಂದೆ ಆಗಿರ್ಬೋದು, ಇಲ್ಲ ಹುರುಳಿ ಆಗಿರ್ಬೋದು. ಅದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಇವನ್ನು ಮಿಲೆಟ್ಸ್ ಕಿರಿಧಾನ್ಯಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಈ ಮೇವಿನ ಬೀಜಗಳು ನಾವ್ ಯಾವ ತಗೋತೀವೋ ಅವನ್ನ ಏನಾಗುತ್ತೆ ಅಂದ್ರೆ ನೀರಿನಲ್ಲಿ ನೆನೆಸ್ಬೇಕು, ಕನಿಷ್ಠ 12 ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕು. 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ಆ ನೆನೆಸಿದ ನಂತರ ಏನಾಗುತ್ತೆ ಅಂದ್ರೆ ನೀರಿಂದ ಬೇರ್ಪಡಿಸಿ ಆ ಬೀಜವನ್ನು ನಾವು 4% ವಿನೆಗರ್ ಅಥವಾ ಅಸಿಟಿಕ್ ಆಮ್ಲ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾವು 20 ನಿಮಿಷಗಳನ್ನ ಬಿಡಬೇಕಾಗುತ್ತೆ, ನೆನೆಸಬೇಕಾಗುತ್ತೆ. ಸೊ ಈಗ ಮಾಡೋದೇನಂತಂದ್ರೆ ಈಗ ಮಾಡೋದಿಂದ ಏನಂದ್ರೆ ಶಿಲೀಂಧ್ರ ಬಾಧೆಯನ್ನು ನಾವು ಏನಾಗುತ್ತೆ ಅಂತಂದ್ರೆ ಈ ಹೈಡ್ರೋಪೋನಿಕ್ ಬೆಳೆಸುವಾಗ ಶಿಲೀಂಧ್ರ ಬಾಧೆಯನ್ನು ತಡೆಗಟ್ಟಬಹುದು. ಇಲ್ಲ ರೈತರಿಗೆ ವಿನೆಗರ್ ಸಿಗಲ್ಲ, ನಂಗೆ ಅಸ್ಟಿಕ್ ಆಸಿಡ್ ಆಮ್ಲ ಸಿಗಲ್ಲ ಅನ್ನೋರು ಅಂದ್ರೆ ಹೆಚ್ಚು ಯೋಚನೆ ಮಾಡೋ ಅಗತ್ಯ ಇಲ್ಲ, ಅದಿಲ್ಲದೇನು ಹಾಗೇನು ಬೆಳೆಸಬಹುದು. ಸೊ ಈ ರೀತಿ ಉಪಚರಿಸಿದ ಬೀಜಗಳನ್ನು ಅಂದ್ರೆ ಗೋಣಿ ಚೀಲದಲ್ಲಿ ಈಗ ವಿನೆಗರ್ ಅದರ ಜೊತೆ ಉಪಚಾರ ಮಾಡಿದ ಬೀಜಗಳನ್ನು ಏನಂದ್ರೆ ಗೋಣಿ ಚೀಲದಲ್ಲಿ 48-60 ಗಂಟೆಗಳ ಕಾಲ ಕಟ್ಟಿಡಬೇಕಾಗುತ್ತೆ. ಸೊ ಕಟ್ಟಿಟ್ಟು ಏನಾಗುತ್ತೆ ಅಂದ್ರೆ ಒಂದು ಕತ್ತಲೆ ಜಾಗದಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಇರುವೆಗಳು ಇರಬಾರದು, ಅದರ ಜೊತೆಗೆ ಇಲಿಗಳು ಇವುಗಳ ಕಾಟ ಯಾವುದೇ ಇರುವಂತಹ ಜಾಗದಲ್ಲಿ ಇಟ್ಟು ಬೀಜಗಳಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ತೇವಾಂಶ ಕಾಪಾಡಬೇಕು. ತೇವಾಂಶ ಕಾಪಾಡದಿದ್ದಾಗ ಏನಾಗುತ್ತೆ ಅಂದ್ರೆ ಅದು ಮೊಳಕೆ ಬರಲ್ಲ. ಅಂತ ಸಮಯದಲ್ಲಿ ದಿನಕ್ಕೆ 3-4 ಬಾರಿ ನೀರನ್ನು ನಾವು ಸಿಂಪಡಿಸಬೇಕಾಗುತ್ತೆ. ನೀರು ಸಿಂಪರಣೆ ಮಾಡೋದು ಬಹಳ ಮುಖ್ಯ ಅಂತೀರಿ ಈ ಒಂದು ಗೋಣಿಚೀಲದಲ್ಲಿ ಕಟ್ಟಿಟ್ಟಂತ ಬೀಜಗಳಿಗೆ. ಆಮೇಲೆ ಏನ್ ಮಾಡಬೇಕು? ಆಮೇಲೆ ಈ ಬೀಜ ಮೊಳಕೆ ಯಾವಾಗ ಬಂತು ತದನಂತರ ಏನಾಗುತ್ತೆ ಅಂದ್ರೆ ಟ್ರೇಗಳು, ಈಗ ಪ್ಲಾಸ್ಟಿಕ್ ಟ್ರೇಗಳಿರ್ಬೋದು, ಪ್ಲಾಸ್ಟಿಕ್ ಟ್ರೇ ಯಾವ್ದು ಸಿಗದೆ ಇದ್ರೆ ಈಗ ರೇಷ್ಮೆ ಬೆಳೆಗಾರಿರುತ್ತೆ, ಆ ರೇಷ್ಮೆ ಬೆಳೆಯುವಂತ ಒಂದು ಟ್ರೇಗಳಿದೆ ಅಂದ್ರೆ ಇದಾವಲ್ಲ ಅದನ್ನೇ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಸೊ ಉದ್ದ ಏನಂತಂದ್ರೆ ಈಗ 1.5-2 ಅಡಿ ಅಗಲ ಇರುವಂತದ್ದು ಮತ್ತೆ 3-4 ಅಡಿ ಉದ್ದ ಇರೋಂತ ಅಳತೆಯ ಯಾವ್ದಾದ್ರೂ ಒಂದು ಟ್ರೇನ ಹಾಕೊಂಡ್ರು ಸರಿಯಿಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು 2 ಇಂಚು ಈಗ ಹುಲ್ ಹಾಕಬೇಕು ಅನ್ನೋರು ಏಕಾಗುತ್ತೆ ಅಂದ್ರೆ ಇಲ್ಲಿ ಹುಲ್ ಹಾಕೋ ಉದ್ದೇಶ ಏನಂತಂದ್ರೆ ಈ ಹಸಿರು ಮೇವಿನ ಜೊತೆ ನಾವು ಒಣಗಿರೋ ಮೇವನ್ನು ಕೊಟ್ಟಂಗಾಗುತ್ತೆ. ಅದರಿಂದ ರಾಗಿ ಹುಲ್ಲು ಸಿಗೋರು ರಾಗಿ ಹುಲ್ಲು, ಇಲ್ಲ ಭತ್ತದ ಹುಲ್ಲು ಸಿಗೋರು ಭತ್ತದ ಹುಲ್ಲನ್ನ 1/2 ಇಂಚು ಕಟ್ ಮಾಡಿ ಆ ಕೆಳಗಿನ ಟ್ರೇಯಲ್ಲಿ 1/2 ಇಂಚು ಹಾಸ್ಬೇಕು. 2 ಇಂಚು ಕಟ್ ಮಾಡಿದ ಹುಲ್ಲನ್ನು 2 ಇಂಚು ನಾವು ದಪ್ಪನೆಯಾಗಿ ರೂಪದಲ್ಲಿ ಹರಡಬೇಕು. ಸೊ ಅದಾದ್ಮೇಲೆ ಏನಾಗುತ್ತೆ ಈ ಚೀಲದಲ್ಲಿ ಮೊಳಕೆ ಬಂದಿರುತ್ತಲ್ಲ ಆ ಬೀಜಗಳನ್ನು ಟ್ರೇಯಲ್ಲಿ ಈ ಒಣಹುಲ್ಲಿನ ಮೇಲೆ ಸಮಾನವಾಗಿ ತೆಳುವಾಗಿ ಹರಡುತ್ತೀವಿ. ಅಂದ್ರೆ ಒಂದು ಟ್ರೇಗೆ ಏನಂತಂದ್ರೆ ಕೆಲವರು 1/2 ಕೆಜಿ ಹಾಕ್ತಾರೆ, ಇಲ್ಲ 1/2 ಕೆಜಿಯಿಂದ 1 ಕೆಜಿ ಹಾಕಿದ್ರೆ ಸಾಕಾಗುತ್ತೆ ಬೀಜನ. ನಂತರ ಇದ್ರ ಮೇಲೆ ತೆಳುವಾಗಿ ಒಣಗಿನ ಹುಲ್ಲನ್ನ ಬೇಕಾದ್ರೂ ಮುಚ್ಚುತ್ತಾರೆ. ಏನಾಗುತ್ತೆ ಅಂದ್ರೆ ಈ ಮೇಲೆ ನಾವು ತೆಳುವಾಗಿ ಒಣಗಿರೋ ಹುಲ್ಲನ್ನು ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತೇವಾಂಶ ಕಡಿಮೆ ಆಗುತ್ತೆ. ಸೊ ಅದೇ ತರ ದಿನಕ್ಕೆ ಏನಂತಂದ್ರೆ 3-4 ಬಾರಿ ರೋಸ್ ಕ್ಯಾನ್ ಇದ್ರೆ ಹಾಕೊಂಡ್ಬೋದು, ರೋಸ್ ಕ್ಯಾನ್ ಇದ್ರೆ ಮಾಮೂಲಿ ಹಾಕ್ಬೋದು. ಇಲ್ಲ ಸ್ವಯಂ ಚಾಲಿತ ತಾಂತ್ರಿಕತೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಆ ವಿಧಾನದಲ್ಲಿ ಪ್ರತಿ 4-5 ಗಂಟೆಗೊಮ್ಮೆ ತುಂತುರು ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಜೊತೆಗೆ ತಾಪಮಾನ ಮತ್ತು ನಿರ್ದಿಷ್ಟವಾದ ಸಾಂದ್ರತೆಯನ್ನು ಸತತ ಕಾಪಾಡಿಕೊಳ್ಳೋ ಒಂದು ಇದು ಆಟೋಮೇಷನ್ ಇದರಲ್ಲಿ ಇರುತ್ತೆ. ಆದರೆ ರೈತರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಪದ್ಧತಿಯಲ್ಲಿ ರೋಸ್ ಕ್ಯಾನ್ ಇದರಿಂದನೂ ನೀರನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ತಾಪಮಾನ ಮತ್ತು ಈ ತೇವಾಂಶ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರಿ, ಆರ್ದ್ರತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರಿ. ಇನ್ನ ರೈತರ ಪದ್ಧತಿಯಲ್ಲಿ ಹೇಗೆ ಮಾಡೋದು ಅಂತೀರಿ? ಅಂದ್ರೆ ರೈತರ ಪದ್ಧತಿಯಲ್ಲಿ ಬೀಜ ಏನಂತಂದ್ರೆ ಅರಡಿದ್ರೆ ಬಿಟ್ಟರೆ ದಿನಕ್ಕೆ ಇನ್ನೊಂದು ಇನ್ನೊಂದು ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಒಂದು 4-7 ಗಂಟೆ ಅಂದ್ರೆ ಸಾಧ್ಯವಾದ್ರೆ ಬಿಸಿಲಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ಸ್ಥಳಾಂತರಿಸಬೇಕು. ಸೊ ಆಮೇಲೆ ಇಲ್ಲಿ ಏನಾಗುತ್ತೆ, ತಾಪಮಾನ ಹೆಚ್ಚು ಆಗಬಾರ್ದು, ಅಂದ್ರೆ 28-30 ಡಿಗ್ರಿ ತಾಪಮಾನ ಅಷ್ಟಿದ್ರೆ ಉತ್ತಮ. ಸೊ ಹಾಗೇನೆ ಹೀಗೆ ಮಾಡಿ ನಾವು ಮಾಡಿದಾಗ ಏನಾಗುತ್ತೆ, ದಿನಕ್ಕೆ ರೈತರ ಪದ್ಧತಿಯಲ್ಲಾದ್ರೆ ದಿನಕ್ಕೆ 3-4 ಬಾರಿ ನೀರನ್ನ ಹಾಕ್ಬೇಕಾಗುತ್ತೆ. ಸೊ ಹಾಗಾಕದಾಗ ನಮ್ಗೆ 5 ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು 4 ಇಂಚು ಉದ್ದ ಹಸಿರು ಮೇವು ಬೆಳಿಲಿಕ್ಕೆ ಆಗುತ್ತೆ. ಸೊ ಚಿಗುರು ಬೆಳೆದಿರುತ್ತೆ. ಮತ್ತೆ ಇದೇ ತರ ನಾವು ನೀರನ್ನ ಹಾಕೊಂಡು ಬಂದ್ರೆ 9th ಅಥವಾ 10th ದಿವಸದಲ್ಲಿ ಏನಾಗುತ್ತೆ, ಸುಮಾರು 1.5-1.5 ಅಡಿಯಷ್ಟು ಎತ್ತರ ಬೆಳೆದಿರುತ್ತದೆ. ಮತ್ತೆ ಟ್ರೇ ಹುಲ್ಲು ಏನಾಗುತ್ತೆ ಅಂದ್ರೆ ಈ ಟ್ರೇಗಳಲ್ಲಿ ನಾವೇನಾದ್ರೂ ಒಣಗಿರೋ ಹುಲ್ಲನ್ನ ನಾವೇನಾದ್ರೂ ಬಳಸಲಿಲ್ಲ ಅಂತಂದ್ರೆ ಅದು ಒಂದಕ್ಕೊಂದು ಬೆಳೆದ್ಬಿಟ್ಟು ಹಿಂಗೆ ನಾವು ತೆಗೆದಾಗ ಏನಾಗುತ್ತೆ ಅಂತ ಮ್ಯಾಟ್ ಚಾಪೆ ರೀತಿಯಲ್ಲಿ ಬೆಳ್ಕೊಂಡಿರುತ್ತೆ, ಬೇರೆಗಳೆಲ್ಲ ಸುತ್ತಕೊಂಡು ಚಾಪೆ ರೀತಿ ಹರಡ್ಕೊಂಡಿರುತ್ತೆ. ಒಣಹುಲ್ಲು ಇಲ್ಲಿ ಉಪಯೋಗಿಸ ಉದ್ದೇಶ ಒಂದೇ ಒಂದ್ ಏನಂತಂದ್ರೆ, ಸೊ ನಾವು ಕೊಟ್ಟಾಗ ಏನಾಗುತ್ತೆ, ಈ ಹೈಡ್ರೋಪೋನಿಕ್ ಅಥವಾ ಜಲರಹಿತ ಮೇವಿನ ಜೊತೆಗೆ ಹಸಿರು ಮೇವಿನ ಜೊತೆಗೆ ಒಣಗಿರೋ ಹುಲ್ಲನ್ನು ನಾವು ರಾಸುಗಳಿಗೆ ಕೊಟ್ಟಂಗಾಗುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ ತೇವಾಂಶನ ಕಾಪಾಡ್ಲಿಕ್ಕೂ ಸಾಧ್ಯವಾಗುತ್ತೆ. ಇನ್ನ ಈ ಎಷ್ಟೆಷ್ಟು ಇಳುವರಿ ಪಡಿಬಹುದು ಅಂತ ಈ ರೀತಿ ಮಾಡೋದ್ರಿಂದ? 1 ಕೆಜಿ ಏನಂತಂದ್ರೆ ಏಕದಳ ಮೇವಿನ ಬೆಳೆ ಬೀಜದ ಬೆಳೆಸೋದ್ರಿಂದ ನಾವೇನಾಗುತ್ತೆ ಅಂದ್ರೆ 5-7 ಕೆಜಿಯಷ್ಟು ಹಸಿರು ಚಿಗುರು ಮೇವು ದೊರೆಯುತ್ತೆ. ಅದೇ ತರನೇ 1 ಕೆಜಿ ದ್ವಿದಳ ಧಾನ್ಯ ಮೇವಿನ ಬೀಜದಿಂದ 3-4 ಕೆಜಿ ಹಸಿರು ಚಿಗುರು ಮೇವು ದೊರೆಯುತ್ತೆ. ಕಚ್ಚಾ ಸಸಾರಜನಕ ಇದರಲ್ಲಿ ಏನಾಗುತ್ತೆ ಅಂದ್ರೆ 13% ಇರುತ್ತೆ, ನಾರಿನಂಶ 16% ಇರುತ್ತೆ. ಈ ಒಂದು ಈ ಮಣ್ಣು ರಹಿತ ತಾಜಾ ಮೇವು ಬೆಳೆಯುವಂತ ಕ್ರಮದ ವಿಶೇಷತೆ ಏನು ಅಂತೀವಿ? ಈ ಕ್ರಮದ ವಿಶೇಷತೆ ಹೇಳ್ಬೇಕಂದ್ರೆ ಇದೇನಂದ್ರೆ ಸರಳ ಮತ್ತೆ ಕಡಿಮೆ ವೆಚ್ಚ, ಮತ್ತೆ ಕಡಿಮೆ ಅವಧಿಯಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಹುಲ್ಲನ್ನ ನಾವು ಪಡೆಯಬಹುದು. ಅದೇ ತರನೇ ಶಿಲೀಂಧ್ರ ರಹಿತ ತಾಜಾ ಹಸಿರು ಮೇವು 8-10 ಆ ದಿನ ಅವಧಿಯಲ್ಲಿ ನಮ್ಗೆ ಪಡಿಬಹುದು. ನೀರಿನ ಬಳಕೆ ತುಂಬಾ ಕಡಿಮೆ, ನೀರಿನ ಬಳಕೆ ಏನಾಗುತ್ತೆ, ನಾವು ಮಾಮೂಲಿ ಹುಲ್ಲು ಬೆಳೆಸೋದ್ರಲ್ಲಿ 10% ಅಷ್ಟೇ ನಾವು ಹೈಡ್ರೋಪೋನಿಕ್ ಅಥವಾ ಈ ತಾಜಾ ಹಸಿರು ಮೇವು ಬೆಳೆಸಲಿಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಇದು ಎಲ್ಲೆಲ್ಲಿ ಅಂತಂದ್ರೆ ಬರಗಾಲ ಮತ್ತು ಬೇಸಿಗೆ ಹಾಗೂ ನೀರಿನ ಮತ್ತು ಭೂಮಿಯ ಲಭ್ಯತೆಯೂ ಅಭಾವ ಕಂಡು ಬಂದಾಗ ಈ ವಿಧಾನ ಒಂದು ತುರ್ತು ಪರಿಸ್ಥಿತಿಗೆ ಅಂದ್ರೆ ತುರ್ತು ಮುಖ್ಯ ಪಾತ್ರ ವಹಿಸುತ್ತದೆ. ಈಗ ನಾವೇನಾಗುತ್ತೆ, ಸಮತೋಲನ ಆಹಾರ ಕೊಡಬೇಕು ಅಂತ ಹೇಳ್ತೀವಿ, ರೈತರು ಏನ್ ಮಾಡ್ತಾ ಇರ್ತಾರೆ ಒಂದೇ ತರದ ಆಹಾರ ಕೊಡಬೇಕಾಗುತ್ತೆ. ಅಂತ ಸಮಯದಲ್ಲಿ ಏನಂದ್ರೆ ಏಕದಳ ಧಾನ್ಯಗಳ ಜೊತೆಗೆ ಈ ದ್ವಿದಳ ಧಾನ್ಯಗಳನ್ನು ನಾವು ಬೆರೆಸೋದ್ರಿಂದ ಅಂದ್ರೆ 4:1 ಪ್ರಮಾಣದಲ್ಲಿ ನಾವು ಏನಾಗುತ್ತೆ ಅಂತ ಕೊಡೋದ್ರಿಂದ ಏನಾಗುತ್ತೆ, ಹಸುಗಳಿಗೆ ಆರೋಗ್ಯನು ಚೆನ್ನಾಗಿರುತ್ತೆ, ಸಮತೋಲನ ಆಹಾರನು ಕೊಟ್ಟಂಗಾಗುತ್ತೆ. ಖರ್ಚು ವೆಚ್ಚ ಹೇಗೆ ಅಂತ ಹೇಳಿದ್ರು ಅಂದ್ರೆ ಆಟೋಮೇಶನ್ ಅಥವಾ ಸ್ವಯಂ ಚಾಲಿತ ತಾಂತ್ರಿಕತೆಗೆ ಹೋದಾಗ ಏನಾಗುತ್ತೆ, ಅದು 1-1.5 ಲಕ್ಷದವರೆಗೂ ಆಗುತ್ತೆ. ಸೊ ಇದರಲ್ಲಿ ಏನಂದ್ರೆ ಒಂದು ಸರಿಗೆ ನಾವು 36 ಟ್ರೇಗಳನ್ನ ನಾವಿಟ್ಟು ಬಳಸ್ಕೊಂಡು ನಾವು ಮೇವನ್ನ ತಯಾರಿಸಬಹುದು. ಆದ್ರೆ ರೈತರೇ ತಮ್ಮ ಪರಿಕರಗಳನ್ನು ಬಳಸಿ ಸರಳ ವಿಧಾನದಲ್ಲಿ ಮಾಡೋದ್ರಿಂದ ಏನಂತಂದ್ರೆ ಎಲ್ಲಾ ಮಾಡೋದ್ರಿಂದ 1,400 ರೂಪಾಯಿ ಅಷ್ಟೇ ಪ್ರತಿ ಇದಕ್ಕೂ ಖರ್ಚು ಬರುತ್ತೆ ಅಷ್ಟೇ. ಈಗ ನೋಡಿದಾಗ ಖರ್ಚು ವೆಚ್ಚಗಳಲ್ಲಿ ಈಗ ಹಸಿರು ಮೇವು ನಾವು ತಾಜಾ ಹೈಡ್ರೋಪೋನಿಕ್ ಅಲ್ಲಿ ಬೆಳೆದಿರೋ ಹಸಿರು ಮೇವಿಗೆ 4 ರೂಪಾಯಿ ಅಷ್ಟೇ ಖರ್ಚಾಗುತ್ತೆ. ಆದ್ರೆ ನಾವು ಏನಾದ್ರೂ ಜಮೀನಲ್ಲಿ ಬೆಳೆದು ನಾವು ಹಸಿರು ಮೇವನ್ನ ಹಾಕ್ತೇನೆ ಅಂದ್ರೆ 1 ಕೆಜಿಗೆ 15 ರೂಪಾಯಿ ವೆಚ್ಚ ಆಗುತ್ತೆ ಮೇವಿಗೆ. ಸೊ ಅದೇ ತರನೇ ನೀರು 40%-ರಷ್ಟು ನಾವು ನೀರನ್ನ ಇಲ್ಲಿ ಉಳಿತಾಯ ಮಾಡಬಹುದು. ನೀರಿನ ಉಳಿತಾಯ ಕೂಡ ಆಗುತ್ತೆ. ಆದ್ರೆ ಇದೇನಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮಾಡ್ಕೋಬಹುದು, ಅದೊಂದು ಸಣ್ಣ ಪ್ರಮಾಣದಲ್ಲಷ್ಟೇ. ಮತ್ತೆ ಬೇಸಿಗೆಯಲ್ಲಿ ಏನೋ ಸಿಗಲ್ಲ, ಸುಮ್ನೆ ನೀರಿರಲ್ಲ, ಬೋರ್ ನಿಂತು ಹೋಗಿರುತ್ತೆ, ಅಂತ ಒಂದು ಸಮಯದಲ್ಲಿ ತುರ್ತಾಗಿ ಮಾಡ್ಕೊಳ್ಳುವಂತ ಒಂದು ವಿಧಾನ ಅಂತ ಹೇಳ್ಬೋದು. ರೈತ ಬಾಂಧವರೇ, ತಮಗೆ ಈ ಮೇವಿನ ಗಿಡ ಮರಗಳು ಮತ್ತು ಈ ಮಣ್ಣು ರಹಿತ ಹಸಿರು ತಾಜಾ ಮೇವಿನ ಉತ್ಪಾದನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ BS ಲಲಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9632-86-31-00. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9632-86-31-00. ತುಂಬ ಸಂತೋಷ ಡಾಕ್ಟರ್ ಲಲಿತಾ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮೇವಿನ ಗಿಡ ಮರಗಳು ಮತ್ತು ಈ ಮಣ್ಣು ರಹಿತ ಹಸಿರು ತಾಜಾ ಮೇವಿನ ಉತ್ಪಾದನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ, ಹಾಗೇನೆ ನಿಮಗೂ ನಮಸ್ಕಾರಗಳು ಸರ್.